ಹಿಂದೆ ನೈಸರ್ಗಿಕ ಕೃಷಿ ಏನಿತ್ತು ಅಥವಾ ಸಾವಯವ ಕೃಷಿ ಏನಿತ್ತು, ಈಗ ಯಾಕೆ ಇಷ್ಟೊಂದು ಪರಿಕರಗಳ ಬಗ್ಗೆ ಒತ್ತುಗಳಿದೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ರೈತರು ಆಗಲಿ ಹಿರಿಯರಾಗಲಿ ಎಲ್ಲರೂ ನಮ್ಗೆ ಗೊತ್ತಿದ್ದಂಗೆ ಹೆಚ್ಚಾಗಿ ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು, ಸಾಕಷ್ಟು ಇಳುವರಿಯನ್ನು ಪಡಿತಿದ್ರು. ಮೊಟ್ಟ ಮೊದಲನೇದಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಆವಿಷ್ಕರಿಸಿದಂಥ ತಳಿಗಳೇನಿದಾವಲ್ಲ ಅವಕ್ಕೆ ಹೆಚ್ಚು ಪೋಷಕಾಂಶಗಳು ಬೇಕಾಗುತ್ತೆ, ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು. ಹಾಗಾಗಿ ನಾವು ಈಗೇನು ಸಾವಯವ ಕೃಷಿ ಪದ್ಧತಿಯಲ್ಲಿ ಪೋಷಕಾಂಶಗಳು ಒದಗಿಸ್ತೇವಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹೆಚ್ಚಿನ ಪೋಷಕಾಂಶ ಒದಗಿಸಬೇಕು ಅಂತಂದ್ರೆ ಬೇರೆ ಬೇರೆ ವಿಧಾನಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಹಾಗಾಗಿ ಪರಿಕರಗಳು ಬಹಳ ಮಹತ್ವ. ಅಂದ್ರೆ ಈ ಪೋಷಕಾಂಶಗಳನ್ನಾಗ್ಲಿ ಅಥವಾ ಕೀಟ ಮತ್ತು ರೋಗ ಬಾಧೆಗಳನ್ನು ಹತೋಟಿ ಮಾಡ್ಲಿಕ್ಕಾಗ್ಲಿ ನಮ್ಗೆ ಏನೇನು ಉಪಯೋಗ ಆಗುತ್ತಲ್ಲ ಅವಕ್ಕೆಲ್ಲ ಪರಿಕರಗಳು ಅಂತ ಹೇಳ್ತಾರೆ. ಸೊ ನಾನು ಪ್ರಾರಂಭದಲ್ಲೇ ಹೇಳಿದೆ ನಿಮ್ಗೆ, ನಮ್ದು ಹಿಂದಿನ ಕಾಲದಿಂದನೂ ಸಾವಯವ ಕೃಷಿ ಮಾಡ್ತಿದ್ರು, ಅವ್ರಿಗೆಲ್ಲ ಸಾಕಷ್ಟು ಇಳುವರಿ ಬರ್ತಿತ್ತು, ನಮ್ದು ಬರಂಗಿಲ್ಲ. ಒಂದು ತಳಿ ಬಗ್ಗೆ ಹೇಳಿದೆ. ಎರಡೇದು, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಿದ್ರೆ ಒಂದು 100 ಕೆಜಿ ಮಣ್ಣು ತಗೊಂಡ್ರೆ ಅದರಲ್ಲಿ 3 ಕೆಜಿ ಅಷ್ಟು ಸಾವಯವ ಅಂಶ ಇತ್ತು ಅಂತ. ಈಗಲೂ ಕೆಲವೊಂದು ಪ್ರದೇಶದಲ್ಲಿ ಇದೆ, ಬಹಳ ಕಡಿಮೆ. ಬಟ್ ಇವತ್ತಿನ ದಿವಸದಲ್ಲಿ 100 ಕ್ಕೆ 95 ಭಾಗದ ಯಾವುದೇ ಪ್ರದೇಶದಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಿದ್ರೆ 3 ಕೆಜಿ ಅಂತೂ ಬಹಳ ದೂರ ಉಳಿತು, 300 ಗ್ರಾಮ್ ಸಹಿತ ಇಲ್ಲ ಸಾವಯವ ಅಂಶ. ಅಂದ್ರೆ ಹಿರಿಯರು ಏನ್ ಸಾವಯವ ಪದ್ಧತಿ ಅಳವಡಿಸ್ತಿದ್ರಲ್ಲ ಆ ವಾತಾವರಣದಲ್ಲಿ ಮತ್ತು ಆ ಭೂಮಿಯಲ್ಲಿ 100 ಕ್ಕೆ 3 ಕೆಜಿ ಸಾವಯವ ಅಂಶ ಇದ್ದಾಗ ಅವ್ರಿಗೆ ಸಮೃದ್ಧವಾದ ಬೆಳೆ ಬರ್ತಿತ್ತು. ನಾವು ಸಹಜವಾಗಿ ಆ ವಾತಾವರಣನ ಆ ಶಕ್ತಿನ ಭೂಮಿಯಲ್ಲಿ ಕಳ್ಕೊಂಡಿದೀವಿ. ಹಂಗಾಗಿ ನಾವು ಮತ್ತೆ ಆಗ್ಲೇ ಹೇಳಿದೆ ಹೊಸ ತಳಿಗಳು ಬಹಳ ಆಹಾರ ಬೆಳ್ತಾವೆ, ಹಂಗಾಗಿ ಅವನ್ನ ಒದಗಿಸಿದ ಸಂಬಂಧ ಸಹಜವಾಗಿ ನಮ್ಮಲ್ಲಿ ಈಗಿನ ವಾತಾವರಣದಲ್ಲಿ ಸಾವಯವ ಬೆಳೆದಾಗ ಇಳುವರಿ ಕಡಿಮೆ ಆಗೋದು ಕಾಣಿಸ್ತದೆ. ಈ ಇಳುವರಿ ಕಡಿಮೆ ಅನ್ನೋದನ್ನ 1 ವರ್ಷ 2 ವರ್ಷ 3 ವರ್ಷ ಕೆಲವೊಂದು ಬೆಳೆಗಳಲ್ಲಿ ಇರ್ತಾವೆ. ಇದನ್ನ ನಾವು ಹೇಗೆ ತುಂಬಬೇಕು ಅಥವಾ ಈ 3 ವರ್ಷದ ಇಳುವರಿ ಕೊರತೆ ಆಗೋದನ್ನ ನಾವು ಹೆಂಗೆ ನೀಗಿಸ್ಬೇಕು, ನಾವು ಪರಿಕರಗಳ ಆಯ್ಕೆ ಹೆಂಗೆ ಮಾಡಬೇಕು, ನೇರವಾಗಿ ನಾನು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ನೀವು ಯಾವುದೇ ಮಾದರಿ ಸಾವಯವ ಕ್ಷೇತ್ರಕ್ಕೆ ಹೋದರೆ, ಮಾದರಿ ಸಾವಯವ ಕ್ಷೇತ್ರ ಅಂದರೆ ಅದಕ್ಕೆ ಬೇಕೋ ಬೇಡೋ ಎಲ್ಲ ಅಂಗಗಳು ಇರ್ತಾವೆ ಅದರಲ್ಲಿ. ಉದಾಹರಣೆಗೆ ಪಶು ಸಂಗೋಪನೆ ಇರುತ್ತೆ, ದನಕರುಗಳಿರ್ಬೋದು, ಆಡು ಕುರಿ ಸಾಕಾಣಿಕೆ ಇರ್ಬೋದು, ಈಗ ಇತ್ತೀಚಿನಗಳಲ್ಲಿ ಮೀನು ಸಾಕಾಣಿಕೆನೂ ಇರ್ತಾವೆ ಸಾವಯವದಲ್ಲಿ ಮಾಡ್ತಾರೆ. ಇನ್ನು ಪರಿಕರಗಳ ಉತ್ಪತ್ತಿ ಕೇಂದ್ರಗಳಿರ್ತವೆ, ಉದಾಹರಣೆಗೆ ಗೊಬ್ಬರ ತಯಾರು ಮಾಡೋದು, ಕೊಟ್ಟಿಗೆ ಗೊಬ್ಬರ ಅಥವಾ ನಾವೇನು ತಿಪ್ಪೆ ಗೊಬ್ಬರ ಅಂತ ಹೇಳಿದ್ರೆ ತಿಪ್ಪೆ ಗೊಬ್ಬರ ತಯಾರು ಮಾಡೋದು. ಇತ್ತೀಚಿನ ದಿನಗಳಲ್ಲಿ ಭಾಳ ಜನ ಎರೆಹುಳ ಗೊಬ್ಬರನೂ ತಯಾರು ಮಾಡ್ತಾರೆ. ಸೊ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡೋದು, ಎರೆಹುಳದ ಗೊಬ್ಬರ ತಯಾರು ಮಾಡೋದು. ಇದಲ್ಲದೇ ಅನೇಕ ಥರದ ಗೊಬ್ಬರಗಳನ್ನು ರೈತರು ಸಾವಯವ ಪದ್ಧತಿಯಲ್ಲಿ ಉತ್ಪನ್ನ ಮಾಡ್ತಾರೆ. ಉದಾಹರಣೆಗೆ ಜೀವಾಮೃತ, ಬೀಜಾಮೃತ, ಪಂಚಗವ್ಯ. ಸೊ ಇವಕ್ಕೆಲ್ಲನೂ ಒಂದೊಂದು ಭಾಗ ಒಂದೊಂದು ವಿಧಾನವನ್ನು ರೈತರು ಅಳವಡಿಸ್ಕೊಂಡಿರ್ತಾರೆ. ಬಯೋಡೈಜೆಸ್ಟರ್, ಭಾಳ ಮಂದಿ ನೀರಾವರಿ ಪ್ರದೇಶದಲ್ಲಿ ಇದ್ದವರು ಬಯೋಡೈಜೆಸ್ಟರ್ ಉಪಯೋಗ ಮಾಡ್ತಾರೆ. ನಾನು ನನ್ನ ಅನುಭವದ ಪ್ರಕಾರ ಹೇಳಬೇಕಂದ್ರೆ ಇದು ಮಾದರಿ ಕ್ಷೇತ್ರದಲ್ಲಿ ಬಂದವರಿಗೆ ಮಾಹಿತಿ ಕೊಡಲಿಕ್ಕೆ ಮತ್ತು ಇದ್ರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಎಲ್ಲನೂ ಸೃಷ್ಟಿ ಮಾಡಿರ್ತಾರೆ. ರೈತರು ಏನು ವಿಚಾರ ಮಾಡಬೇಕಂದ್ರೆ ಇದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಯಾವುದು ಭಾಳ ಸೂಕ್ತ, ಯಾವುದನ್ನು ಮೊಟ್ಟ ಮೊದಲವಾಗಿ ನಾನು ಅಳವಡಿಸಿದರೆ ನಾನು ಸಾವಯವ ಕಡೆ ಮುಖ ಮಾಡಿದಾಗ ಅಥವಾ ನನ್ನ ಇಳುವರಿ ಸ್ಥಿರತೆ ಕಾಪಾಡ್ಬೋದು ಅಥವಾ ನನಗೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಹೆಂಗೆ ಸಾಧ್ಯ ಅಂತಂದರೆ ನಮ್ಮ ವಾತಾವರಣ ಅಥವಾ ನಮ್ಮ ಹೊಲ ಇದ್ದಿದ್ದು ವಾತಾವರಣ ನಮ್ಗೆ ಅದ್ರ ಬಗ್ಗೆ ಭಾಳ ಮಾಹಿತಿ ಇರಬೇಕು. ನಮ್ಮಲ್ಲಿ ಏನು ಬೆಳೆಯುತ್ತೆ, ಯಾವಾಗ ಬೆಳೆಯುತ್ತೆ, ಸಹಜ ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಇರಬೇಕು. ಅನೇಕ ವಿಚಾರಗಳನ್ನು ನಾವು ಪರಿಸರದಲ್ಲೇ ತಿಳ್ಕೊಂಡು ನಾವು ಅಳವಡಿಸ್ಕೋಬೋದು. ಉದಾಹರಣೆಗೆ ನಾನು ಹೇಳಬೇಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 1 ಎಕರೆ ಪ್ರದೇಶಕ್ಕೆ ನೀವು ಗೊಬ್ಬರ ಗಿಡ ಅಂತ ನೋಡಿರ್ತೀರಲ್ಲ, ಈ ಗೊಬ್ಬರ ಗಿಡನ ಸುಮಾರು 22-26 ಗೂಟ ನೆಟ್ಟು 2 ವರ್ಷಕ್ಕೆ ಅವು ಸೊಪ್ಪನ್ನು ಬಿಡಕ್ಕೆ ಚಾಲು ಹೋಗುತ್ತೆ, ಹಸಿರೆಲೆ ಗೊಬ್ಬರ ಅಂತ ಹೇಳ್ತಾರೆ. ನಾವು ಅದನ್ನ ಇದರದ ಪರಿಣಾಮ ನೋಡಿದಾಗ ಈ ಹಸಿರೆಲೆ ಗೊಬ್ಬರ ನಾವು ಬೆಳೆದ್ರೆ 1 ವರ್ಷಕ್ಕೆ 3 ಸರಿ ನಾವು ಕಟಾವು ಮಾಡ್ಬೋದು. ಪ್ರತಿ ಕಟಾವು ಅಂದಾಜು ನಮಗೆ 1.5-2 ಟನ್ ಅಷ್ಟು ಸೊಪ್ಪು ಸಿಗುತ್ತೆ. ನಾ ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ನಿರಂತರವಾಗಿ ನಾ ಈಗ ಸುಮಾರು 14-15 ವರ್ಷ ಆಯ್ತು ಇದನ್ನ ಸೃಷ್ಟಿ ಮಾಡಿ, ನಿರಂತರವಾಗಿ ನಮ್ಗೆ 15 ವರ್ಷದಿಂದ ಇದು 2 ಟನ್ ಪ್ರತಿ ಕಟಾವಿಗೆ ವರ್ಷಕ್ಕೆ 3 ಕಟಾವು ಸೊಪ್ಪು ಸಿಗುತ್ತೆ. ನಾವು ಹೆಂಗೆ ಉಪಯೋಗ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ಉಳುಮೆ ಮಾಡಕ್ಕೆ ಚಾಲು ಮಾಡ್ತಾರಲ್ಲ, ಯುಗಾದಿ ನಂತರ ಉಳುಮೆ ಮಾಡಕ್ಕೆ ಚಾಲು ಮಾಡ್ತಾರಲ್ಲ, ಯುಗಾದಿಗೆ ಎಲ್ಲ ಚಿಗುರು ಬರ್ತೈತೆ ನಿಮಗೂ ಗೊತ್ತೈತಿ. ಸೊ ಯುಗಾದಿಯಾಗಿ ಸ್ವಲ್ಪ ದಿವಸಕ್ಕೆ ಚಿಗುರು ಬಂದಿರ್ತೈತಿ, ಕಟಾವು ಮಾಡಿ ಭೂಮಿಗೆ ಇದ್ರೆ ಬಹಳ ಮೃದುವಾಗಿರ್ತೈತಿ ಮತ್ತು ಹಸಿರಿರ್ತೈತಿ, ಬೇಗ ಭೂಮಿಯಲ್ಲಿ ಕರಗಿಬಿಡ್ತೈತಿ. ಸೊ ಈ ಥರ ಆಗೋದ್ರಿಂದ ನಮಗೆ ಬಿತ್ತನೆ ಮಾಡೋಕ್ಕೆ ಏನೂ ತೊಂದರೆ ಆಗಂಗಿಲ್ಲ, ಸಾವಯವ ಸಹ ಭೂಮಿಯಲ್ಲಿ ಸೇರಿಸ್ದಂಗಾಗತ್ತೆ. ನಂತರ ಇದು ಮೊದಲೇ ಬೆಳೆ ಬಿತ್ತಿ 1-50 ದಿವಸಕ್ಕೆ ಮತ್ತೊಂದು ಸರಿ ಕಟಾವು ಬರುತ್ತೆ. ಇನ್ನೊಂದ್ಸರಿ ಕಟಾವ್ ಮಾಡಿ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ನಾವು ಮಾಡ್ದಂಗ ಅಂದ್ರೆ ನಾನು ಧಾರವಾಡದ ಉದಾಹರಣೆ ಹೇಳ್ತೀನಿ, ಇಲ್ಲಿನೂ ಮಾಡ್ಬೋದು. ಎರಡು ಸಾಲುಗಳ ಮಧ್ಯೆ ಅದನ್ನ ಹರಡಿದ್ರೆ ಸಾಕಷ್ಟು ತೇವಾಂಶ ಸಂಗ್ರಹ ಆಕತಿ, ಅದು ನಿಧಾನವಾಗಿ ಕರಿಹೋಗತಿ. ಇದೇ ತರದ ಇನ್ನೊಂದು ವಿಧಾನ ಅಂತಂದ್ರೆ ಕುದುರೆ ಮೆಂತೆ, ಅದನ್ನು ಬೆಳೆದ್ರೂ ಈ ಲಾಭ ಸಿಗ್ತದೆ. ಸೊ ಎರಡನೇದ್ರಲ್ಲಿ ನೀವು ಎರಡು ಟನ್ನು ಭೂಮಿಗೆ ಹಾಕ್ತೀರಿ. ನಮ್ಮ ಎರಡು ಬೆಳೆ ಬೆಳೆ ಪ್ರದೇಶದಲ್ಲಿ ಮೂರನೇ ಕಟಾವು ಯಾವಾಗ ಮಾಡ್ಬೋದು ಅಂತಂದ್ರೆ, ನಾವು ಹಿಂಗಾರು ಬೆಳೆ ಬಿತ್ತನೆ ಮಾಡ್ತೇವಲ್ಲ, ಬಿತ್ತನೆ ಮಾಡಿ ಅದು ಮಳೆ ಕೊಡೋದು ಒಂದು ಚೋಟು ಅಥವಾ ಒಂದು ಗೇಡ್ ನೆಸ್ಟ್ ಆಗಿರ್ತೈತಲ್ಲ, ಅವಾಗ ಮೂರನೇ ಕಟಾವು ಬರ್ತದೆ. ಈ ವಾತಾವರಣದಲ್ಲಿ ನಿಮ್ಗೆ ಗೊತ್ತಿದೆ ಮಳೆ ಇಲ್ಲ ಏನಿಲ್ಲ, ಇದ್ದಿದ್ದು ತೇವಾಂಶ ಸಂಗ್ರಹಣೆ ಮಾಡೋದು ಒಂದು ದೊಡ್ಡ ಸಮಸ್ಯೆ. ಸೊ ಮೂರನೇ ಕಟಾವು ಮಾಡಿ ಹಾಕಿದಾಗ ನಮಗೆ ತೇವಾಂಶ ಸಂಗ್ರಹಣೆ ಮಾಡ್ದಂಗಾಗತ್ತೆ, ಬೆಳೆಗಳಿಗೆ ಸಾವಯವ ಅಂಶ ಒದಗಿಸಿದಂಗಾಗುತ್ತೆ. ಈ ಹಾಕಿದ್ದ ಹಸಿರೆಲೆ ಗೊಬ್ಬರ ಆಯ್ತಲ್ಲ, ತಕ್ಷಣ ಬೆಳೆಗೆ ಸಿಗೋದಿಲ್ಲ, ನಿರಂತರ ಕರಗಿ ಅದು ಭೂಮಿಯಲ್ಲಿ ಸೇರಿ ಸಾವಯವ ಅಂಶ ಹೆಚ್ಚಿಗೆ ಆಗಿ ಲಭ್ಯತೆ ಆಗುತ್ತೆ. ಇದನ್ನು ಈ ಥರ ನಾವು ಭೂಮಿಯಲ್ಲಿ ಸಾವಯವ ಅಂಶನ ಹೆಚ್ಚಿಗೆ ಮಾಡಲಿಕ್ಕೆ ಅನೇಕ ವಿಧಾನಗಳಿದೆ. ನಾವು ಒಂದು ಹೇಳಿದ್ದೆ, ಇನ್ನೊಂದು ಭಾಳ ಉತ್ತಮವಾದದ್ದು ಅಂತಂದರೆ ಸೆಣಬು ಅಥವಾ ದೈಂಚ ಬಿತ್ತದು. ಒಂದು 18-20 ಕೆ ಜಿ ದೈಂಚ ಒಂದು ಎಕರೆಗೆ ಬಿತ್ತಿದ್ರೆ ಸಾಮಾನ್ಯವಾಗಿ 14 ಟನ್ನಷ್ಟು ಹಸಿರೆಲೆ ಗೊಬ್ಬರ ಬರ್ತೈತೆ. 14 ಟನ್ನಷ್ಟು ಒಂದು 45 ದಿವಸಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಉತ್ಪತ್ತಿ ಮಾಡುವಂಥ ಗೊಬ್ಬರ ಇನ್ನೊಂದಿಲ್ಲ. ಇದು ಹಸಿರಿರೋದ್ರಿಂದ ಮತ್ತು ಭಾಳ ಮೃದುವಾಗಿರೋದ್ರಿಂದ ಕಟಾವು ಮಾಡಿ ಭೂಮಿಗೆ ಹಾಕಿದರೆ ಭೂಮಿಯಲ್ಲಿ ಕರಿಗೆ ಹೋಗ್ಬಿಡುತ್ತೆ, ಭೂಮಿಯ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ. ಸಾಮಾನ್ಯವಾಗಿ ಭೂಮಿಯ ಫಲವತ್ತತೆ ನಾವೇನು ತಿಳ್ಕೊಂಡಿದ್ದೀವಿ, ಹಾಕಿದ ಗೊಬ್ಬರದಿಂದ ತಕ್ಷಣ ಬೆಳೆಗೆ ಸಿಗ್ತೈತೆ. ನಿರಂತರ ಈ ಥರ ಮಾಡ್ತಾ ಇದ್ರೆ ಅದರ ಫಲವತ್ತತೆ ಹೆಚ್ಚಿಗೆ ಆಗಿ ನಾನು ಏನು ಹೇಳಿದ್ನಲ್ಲ ನಿಮಗೆ, ಒಂದು 100 ಕೆ ಜಿಯಲ್ಲಿ 3 ಕೆ ಜಿ ಸಾವಯವ ಅಂಶ ಆಯ್ತಲ್ಲ, ಈ ಸಾವಯವ ಅಂಶನ ನಿಧಾನವಾಗಿ ನಾವು ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಆವಾಗ ನಮ್ಗೆ ಗೊತ್ತಾಗುತ್ತೆ ಸಾವಯವ ಪದ್ಧತಿಯಲ್ಲಿ ನಾವು ಸರಿಯಾಗಿ ಬೆಳೆ ಬೆಳಿಬೋದು ಮತ್ತು ಪೋಷಕಾಂಶಗಳನ್ನ ನಿರ್ವಹಣೆ. ಇವು ನಾನು ಯಾಕೆ ಹೇಳಿದೆ ಅಂತಂದರೆ, ಯಾವುದೇ ರೈತ ಒಂದು ಸರಿ ಮಾಡಿ ಇದರನ್ನ ಪರಿಣಾಮ ನೋಡಿದ್ಮೇಲೆ ಸಹಜವಾಗಿ ಇದನ್ನು ಅಳವಡಿಸ್ಕೋತಾರೆ. ಮಾಡಲಿಲ್ಲದೇ ಅದು ಚಲೋ ಚಲೋ ಅಂತ ಹೇಳ್ಕೊಳ್ಳೋದ್ರೆ ಇರುತ್ತಲ್ಲ, ನಾನು ಅದಕ್ಕೇ ಹೇಳಿದೆ ನಾವು ಮಾಡ್ತೀವಿ ಇದನ್ನ ಅಂತ. ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರ, ನಾನು ಹಸಿರೆಲೆ ಗೊಬ್ಬರ ಆಗಲೇ ಹೇಳಿದೆ ನಿಮಗೆ, 26 ಗುಟ್ಟುಗಳನ್ನು ಒಂದು ಎಕರೆಗೆ ನಿಲ್ಲಿಸಿದ್ರೆ ನಿಮ್ಗೆ 2 ಟನ್ನು 3 ಸರಿ ಬರುತ್ತೆ ಅಂತ. ಹಸಿರು ಗೊಬ್ಬರನ ಒಂದು ಗುಂಟೆ ಪ್ರದೇಶನ ನೀವು ಏನು ಕಟಾವು ಮಾಡ್ದನ ಅಥವಾ ಭೂಮಿಗೆ ಹಾಕ್ದನ ಇಟ್ಟರೆ ನಿಮಗೆ ಮುಂದಿನ ವರ್ಷಕ್ಕೆ ಬೇಕಾದಷ್ಟು ಬೀಜಗಳು ಸಿಗ್ತಾವೆ. ಸೊ ಇವುಗಳಲ್ಲಿ ಏನು ಒತ್ತು ಅಂತಂದ್ರೆ, ನಮ್ಮಲ್ಲಿ ನೈಸರ್ಗಿಕ ಸಂಪತ್ತನ್ನ ಉತ್ತೇಜಿಸಿ ಅಂದ್ರೆ ಅದನ್ನ ಬೆಳೆಸಿ ಬಳಸಿ ಉಳಿಸಿ ಮಾಡುವಂತ ಕೃಷಿ, ಸಾವಯವ ಕೃಷಿ. ಸೊ ಇದು ಯಾಕೆ ಮುಖ್ಯ ಅಂತಂದ್ರೆ, ಎಲ್ಲಾ ಹೊಲದಲ್ಲಿನು ಎಲ್ಲಾ ತರದ ಗಿಡಗಳು ಬೆಳೆಯೋದಿಲ್ಲ, ಅದಕ್ಕೆ ನಮ್ಮ ಹೊಲದಲ್ಲಿ ಯಾವ್ದು ಬಹಳ ಚಲೋ ಬೆಳಿತೈತಿ ಗೊತ್ತಿರ್ಬೇಕು. ಕೆಲವೊಂದು ಪ್ರದೇಶದಲ್ಲಿ ಈಗ ನೀರಾವರಿ ಪ್ರದೇಶ ಬಂದಲ್ಲೆಲ್ಲ ಸ್ವಲ್ಪ ಪ್ರಮಾಣದ ನೀರು ಸಿಗುತ್ತೆ, ಬೆಳೆ ಕಟಾವು ಆದ್ಮೇಲೂ ಸ್ವಲ್ಪ ಹಸಿ ಇರುತ್ತೆ, ನಿಮ್ಗೆ ಗೊತ್ತಿರ್ಬೇಕಲ್ಲ. ಸೊ ಆವಾಗ 45 ದಿವಸ ಹಸಿ ಇರೋ ಪ್ರದೇಶದಲ್ಲಿ ಈ ಸೆಣಬು ಅಥವಾ ಇದು ಬಿತ್ತಿದ್ರೆ ನಿಮಗೆ ಮುಂದಿನ ವರ್ಷಕ್ಕೆ ಅನುಕೂಲ ಆಗಷ್ಟು ಸಾಕಷ್ಟು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಶೇಖರಣೆ ಮಾಡ್ತೀವಿ. ಸೊ ಈ ವಿಧಾನಗಳು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಎಲ್ಲನೂ ಮಾಡಬೇಕಂತಿಲ್ಲ, ನಿಮ್ಮ ಬೆಳೆಗೆ ನಿಮ್ಮ ಭೂಮಿಗೆ ನಿಮ್ಮ ವಾತಾವರಣಕ್ಕೆ ಯಾವುದು ಸೂಕ್ತ ಅದನ್ನು ಅಳವಡಿಸ್ಕೊಳ್ಳಿ. ಇನ್ನು ನಾವು ಭಾಳ ಮಂದಿ ಏನಂತ ಹೇಳ್ತೀವಿ, ಸಾಕಷ್ಟು ತಿಪ್ಪಿ ಗೊಬ್ಬರ ಹಾಕಿದರೆ ಸಾವಯವ, ಹಂಗೇನಿಲ್ಲ, ಸಾಕಷ್ಟು ತಿಪ್ಪಿ ಗೊಬ್ಬರ ಉತ್ಪಾದನೆ ಮಾಡೋಕ್ಕಾಗ್ತಿಲ್ಲ, ಹಸುಗಳಿಲ್ಲ, ಮತ್ತು ಹಸುಗಳು ಕಟ್ಟಾಕೂ ನಮಗೆ ಕೆಲವೊಬ್ಬರು ರೈತರು ಹೇಳ್ತಾರೆ ನಮಗೆ ಆಹಾರ ಇಲ್ಲ ಏನು ಅದಕ್ಕೆಲ್ಲ ಅಂತ, ಬಟ್ ಈಗ ಆಹಾರ ಭದ್ರತೆ ಇದ್ರೂ ನಾವು ಬೇರೆ ಕಡೆ ವಿಮುಖ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಇದನ್ನೇನಾದರೂ ನಾವು ಅನುಸರಿಸ್ಬೇಕಾದ್ರೆ ಮೊದಲನೇ ಹೆಜ್ಜೆ ನಾವು ಪಶುಸಂಗೋಪನೆಯನ್ನು ಮಾಡಬೇಕಾಗತ್ತೆ. ಆಕಳ ಮಾಡಿದ್ರೆ ಸಹಜವಾಗಿ ನಮಗೆ ಸಾಕಷ್ಟು ಪರಿಕರಗಳನ್ನು ನಾವು ಉತ್ಪಾದನೆ ಮಾಡಬೇಕಂತ ಹೇಳ್ತೇನೆ. ನಾನೊಬ್ಬ ರೈತರ ಮಗ ಆಗಿರೋದ್ರಿಂದ ನಾನು ಬರೀ ಸಾವಯವ ಕೃಷಿ ನೈಸರ್ಗಿಕ ಕೃಷಿಗೆ ಈ ಪಶುಸಂಗೋಪನೆ ಅಂತ ಹೇಳ್ತಾ ಇಲ್ಲ, ನನಗೆ ಗೊತ್ತಿದೆ ಆದರೆ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ಒಂದು ಕಾಲ ಇತ್ತು ಮನೆಯಲ್ಲಿ ಹೈನ ಮಾಡಿ ಬೆಣ್ಣೆ ಮಾಡಿ ಮಾರಿ ಮನೆ ನಡೆಸ್ತಿದ್ರು, ಸಂತಿ ಮಾಡಿಬಿಡ್ತಿದ್ರು. ಅದಕ್ಕಿಂತ ಹೆಚ್ಚಿಂದು ಮಕ್ಕಳನ್ನ ಮದುವೆ ಮಾಡಿಕೊಡೋಕ್ಕಿಂತ ಮುಂಚೆ ಬಂಗಾರ ಗಿಂಗಾರ ಏನಾರು ತಗೊಳ್ತಿದ್ರು ಅದರಿಂದ ತಗೋತಿದ್ರು. ನಾನು ಸ್ವತಃ ನೋಡಿದ್ದೀನಿ ಇದನ್ನ. ಅಂದರೆ ನಮ್ಮ ಇಡೀ ಕುಟುಂಬಗಳನ್ನು ಎತ್ತಿ ಹಿಡಿದು ಬೆಳೆಸೋ ಪೋಷಣೆ ಮಾಡೋವಂಥ ಶಕ್ತಿಯೇ ಹೈನುಗಾರಿಕೆ. ಸೊ ನಾವು ಬರೀ ಸಾವಯವ ಕೃಷಿ ಬಗ್ಗೆ ಅಥವಾ ನೈಸರ್ಗಿಕ ಕೃಷಿಗೆ ಇದನ್ನು ಬೇಕನ್ನೋದಕ್ಕಿಂತ ನಮ್ಮ ಜೀವನದ ಮೇಲೆ ನಮ್ಮ ಪರಿವಾರದ ಮೇಲೆ ಇವುಗಳ ಪರಿಣಾಮ ಏನು ಅನ್ನೋದನ್ನು ಅರ್ಥ. ಹಾಗಾಗಿ ಈ ಕೃಷಿ ಮಾಡೋರಿಗೆ ಹಿಂದಿನ ಬಗ್ಗೆ ಭಾಳಷ್ಟು ಅರಿವಿರಬೇಕು. ಇನ್ನೊಂದು ದುರದೃಷ್ಟಕರ ಸಂಗತಿ ಏನಂತಂದ್ರೆ, ಪಾರಂಪರಿಕವಾಗಿ ನಾವು ಮಾಡಿ ಬರ್ತಿರ್ತೇವೆ, ಏನೋ ಒಂದು ಕಾರಣಕ್ಕೆ ಮಗುಗ ತಂದೆಗೆ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಒಂದೇ ಮನೆಯಾಗಿದ್ರು ಮಗ ಒಂಥರ ವಿಚಾರ ಮಾಡ್ತಿರ್ತಾನ, ತಂದಿ ಒಂಥರ ವಿಚಾರ ಮಾಡ್ತಾನ. ತಂದಿಗೆ ಮಗ ನನ್ನ ಮಾತು ಕೇಳಂಗಿಲ್ಲ ಅಂತ ಭಾವನೆ ಇರ್ತೈತಿ, ಮಗಗ ನಮ್ಮಪ್ಪ ಹಳೆ ಕಾಲದ ಮಾಡ್ತಾನ ಮುಂದಿನ ಹೊಸ್ತು ಮಾಡಂಗಿಲ್ಲ ಅಂತ ಇರ್ತೈತಿ. ಸಾಮಾನ್ಯವಾಗಿ ನಮ್ಮ ನಾನು ರೈತರ ಮಗ ಆಗಿದ್ಕೆ ಹೇಳ್ತೀನಿ, ನಮ್ಮ ತಂದೆ ಕಲಿಸಿದ್ದಿದ್ದಲ್ಲ, ಒಬ್ಬ ರೈತರ ಮನೆಯಲ್ಲಿ ಹಿಂದೆ 30-35 ವರ್ಷದ ಹಿಂದೆಯಿಂದ ಏನ್ ಮಾಡಿದ್ರು ಅನ್ನೋದನ್ನ ಒಂದೇ ನಿಮಿಷದಾಗ ಎರಡೇ ನಿಮಿಷದಾಗ ಹೇಳ್ತಾರೆ. ಯಾವ ಹೊತ್ತಿನಾಗ ಏನ್ ಬಿತ್ತಿದ್ರ ಏನಂತ ನಮ್ ಬಹುಶಃ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದು ಬಹಳ ಬಹಳ ಕಷ್ಟ. ಬಟ್ ರೈತರಿಗೆ ಈ ಜ್ಞಾನ ಸಹಜ ಆಗಿರ್ತೈತೆ. ಸೊ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿ ಕೃಷಿ ಮಾಡಬೇಕಾದವರು ಇವುಗಳ ಬಗ್ಗೆ ಬಹಳ ಹೆಚ್ಚಿನ ಒತ್ತು ಕೊಡ್ಬೇಕು. ಕನಿಷ್ಠ ಪಕ್ಷ ಅಳವಡಿಸ್ಲಿಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರ ಕೇಳಕ್ಕೆ, ಯಾಕಂದ್ರೆ ತಿಳ್ಕೊಳಕ್ ಸಾಕಾಗೋದಿಲ್ಲ. ವಯಸ್ಸು 30-40 ವರ್ಷ ಅನುಭವ ಮಾಡಿದ್ರೆ ಒಬ್ಬ ಜೀವನ ಮುಗಿದೋಗಿರುತ್ತೆ. ಸೊ ತಂದೆಗೆ ಅನುಭವ ಇರ್ತೈತಿ ಅಥವಾ ಹಿರಿಯರಿಗೆ ಅನುಭವ ಇರ್ತೈತಿ, ಅದನ್ನ ಕೇಳೋಷ್ಟು ಸೌಜನ್ಯನೂ ಇರಂಗಿಲ್ಲ. ಸೊ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಇದು ಯಾಕೆ ಹಿಂಗಾಗತ್ತೆ, ಇದರದ್ದು ದೊಡ್ಡ ಪರಿಣಾಮ ಯಾಕೆ ನಮ್ಮ ಪಿಳಿಗೆ ಮೇಲೆ ಬೀಳಕತ್ತೈತೆ ಅಂದ್ರೆ, ನಮಗೆ ಬರೆಯೋ ಬಗ್ಗೆ ಅಥವಾ ನಾವು ಏನು ಅನುಭವಿಸಿರ್ತೇವಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಇದು ಬರೆಯೋದ್ರಲ್ಲಿ ನಮ್ಗೆ ಆಸಕ್ತಿ ಇಲ್ಲ. ಹಿಂದೆ ಒಂದು ಕಾಲ ಇತ್ತು ಹಂಚ್ಕೊಂತಿದ್ರು, ಈಗ ಅದೂ ಇಲ್ಲ ನಮ್ಮಲ್ಲಿ, ಯಾಕಂದ್ರೆ ಕೃಷಿ ಮಾಡೋ ಪದ್ಧತಿ ಭಾಳ ಅದಾವ. ಸೊ ನಾನು ವಾಪಸ್ ನನ್ನ ವಿಷಯದ ಬಗ್ಗೆ ಹೇಳಬೇಕಾದ್ರೆ, ಇನ್ನು ಅನೇಕ ಥರದ ಗೊಬ್ಬರಗಳನ್ನು ಪರಿಕರಗಳನ್ನು ನಾವೇ ಸ್ವತಃ ಉತ್ಪತ್ತಿ ಮಾಡಿದರೆ ನಮ್ಮ ಖರ್ಚು ಕಡಿಮೆ. ಒಂದು, ನಾವು ಬೇಕಾದಾಗ ಬೇಕಾದನ್ನು ದೊರಕಿಸ್ಬೋದು ಅಥವಾ ಒದಗಿಸ್ಬೋದು. ಎರಡನೇದು. ಮೂರನೇದ್ದು, ನಿರ್ದಿಷ್ಟ ಗುಣಮಟ್ಟ ಏನಿರ್ತೈತಲ್ಲ, ನಾವು ಹೇಳಿದ್ವಿ ಗೊಬ್ಬರ ಅಂತಂದ್ರೆ, ಉದಾಹರಣೆಗೆ ಒಂದು ಗೊಬ್ಬರದೊಂದು ಹೇಳ್ಬಿಡ್ತೀನಿ ನಿಮ್ಗೆ. ತಿಪ್ಪೆ ಗೊಬ್ಬರದಲ್ಲಿ ಭಾಳ ಮಂದಿ ಹೇಳ್ತಾರ, ನಮ್ಮ ಅಜ್ಜನ ಕಾಲ ಮುತ್ತಜ್ಜನ ಕಾಲದಾಗಿಂದ್ರು ಇದನ್ನ ಮಾಡ್ಕೊತ ಬಂದೀವಿ, ಹಿಂಗ ಐತಿ ನಮ್ಮ ತಿಪ್ಪಿ, ಒಂದು ಆಳು ಅಡಿ ಐತಿ ಅದ್ರೊಳಗೆ ಒಗಿತೀವಿ, ಒಂದು ವರ್ಷಕ್ಕೊಂದು ಸರಿ ತೆಗಿತೀವಿ ಹಾಕ್ತೀವಿ ಅಂತ ಭಾಳ ಮಂದಿ ಕೇಳಿರ್ತಾರಲ್ಲ. ಈ ಸಾಮಾನ್ಯವಾಗಿ ಕೃಷಿಕರಿಗೆ ನೀವು ಕೇಳಿದ್ರೆ ಉತ್ತಮವಾದಂಥ ಗೊಬ್ಬರ ಯಾವ್ದಂತಂದ್ರೆ, ನೀವೆಲ್ಲನೂ ಹೋಗಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಹೇಳಬೇಕಾಗಿಲ್ಲ. ಉದಾಹರಣೆಗೆ ನಾ ಒಂದು ತಿಪ್ಪೆ ಗೊಬ್ಬರದ ಹೇಳ್ಬಿಡ್ತೇನೆ ನಿಮ್ಗೆ. ತಿಪ್ಪೆ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ನೀವು ಗೊಬ್ಬರ ಹೇರುವಾಗ ನೋಡ್ರಿ, ಒಂದೊಂದು ಪದರ ಹಂಗೆ ಕಳಿದಾನೆ ಹಂಗೆ ಇರ್ತೈತಿ, ಒಂದೊಂದು ಪದರ ಚಲೋ ಕಳೆತಿರ್ತೈತಿ, ಹಿಂಗೆ ಇರ್ತೈತಲ್ಲ. ಉತ್ತಮ ಗೊಬ್ಬರ ಅನ್ನಕ್ಕೆ ಏನಪ್ಪ ಅಂತಂದ್ರೆ, ನೋಡಿದ್ರೆ ಅದು ದಂಟು ಇದ್ರೆ ದಂಟು ತರನೇ ಅಥವಾ ರೌದಿ ಇದ್ರೆ ರೌದ್ ತರನೇ ಕಾಣಿಸ್ತೈತಿ. ಕೈಯಲ್ಲಿ ಹಿಡಿದು ಸುಮ್ಮನೆ ಹಿಂಗೆ ಮಾಡಿದ್ರೆ ಪುಡಿ ಪುಡಿಯಾಗಿ ಉದುರ್ತೈತಿ. ಕಪ್ಪು ಬಣ್ಣ ಅಥವಾ ಕಂದು ಬಣ್ಣ ಇರ್ತೈತಿ, ಕೈಯಾಗ ಹಗರ್ ಇರ್ತೈತಿ, ಕೆಟ್ಟ ವಾಸನೆ ಇರಂಗಿಲ್ಲ. ಖರೆ ಹೇಳ್ಬೇಕಂದ್ರೆ ಮನ್ಯಾಗ ಸಿಹಿ ಪದಾರ್ಥ ಏನಾರು ಅಡುಗೆ ಮಾಡೋ ಮುಂದೆ ವಾಸನೆ ಬರ್ತೈತಲ್ಲ, ಅಂತ ವಾಸನೆ ಬರ್ತೈತಿ. ಇದಕ್ಕಿಂತ ದೊಡ್ಡದಂದ್ರೆ ಆ ಮುಷ್ಟಿಯಲ್ಲಿರೋಂಥ ಸಾವಯವ ಅಂಶನ ಹಿಡಿದು ಸುಮ್ಮನೆ ನೀರು ಹಾಕಿದ್ರೆ ನೀರು ಹಿಂಗತ್ತದ. ನಾನು ನಿಮಗೊಂದು 5-6 ಗುಣ ಹೇಳಿದೆ, ಇದರೊಳಗೆ 4 ಗುಣ 3 ಗುಣಕ್ಕಿಂತ ಜಾಸ್ತಿ ಇದ್ರೂ ನೀವು ಉತ್ತಮವಾದ ಗೊಬ್ಬರ ಅಂತ ಮಾಡ್ಬೋದು. ಇದನ್ನು ಉತ್ಪತ್ತಿ ಮಾಡೋದೇನಪ್ಪ ಅಂದ್ರೆ, ಇದಕ್ಕೆ ಗಾಳಿ ಬೇಕು ಭಾಳಷ್ಟ, ತಕ್ಕ ಮಟ್ಟಿಗೆ ಹಸಿ ಇರಬೇಕು. ಭಾಳ ಆಳಿತ್ತು ಅಂತಂದ್ರೆ, ಈಗ ನಿಮ್ ಖರ್ಚು ಮಾಡಿ ಅದನ್ನ ತುಂಬಿ ಮತ್ತೆ ಮಾಡ್ರಿ ಅಂತ ಅಲ್ಲ, ಮಧ್ಯಭಾಗದಲ್ಲಿ ಕಸ ತುಂಬದನ್ನ ಎರಡೂ ಮಗ್ಗಲ ಏನಿರ್ತಾವ ಅದಕ್ಕೆ ತುಂಬಿದ್ರೆ ಗಾಳಿ ಸಹಜವಾಗಿ ಆಡಿ ಉತ್ತಮವಾದಂತ ಗೊಬ್ಬರ ಸಿಗ್ತೈತಿ. ಪ್ರಯೋಗ ಮಾಡಿ ನೋಡ್ರಿ, ಸಿಗುತ್ತೆ. ಪದರ ಪದರಾಗಿ ಕಸ ಹಾಕಿ ಅದ್ರ ಮೇಲೆ ಸಗಡಿ ಅಥವಾ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊಬ್ಬರ ಕಳಿಸುವಂತದ್ದು ಅಣುಜೀವಿಗಳು ಬಂದಿದ್ದಾವೆ, ಅದನ್ನು ಉಪಯೋಗ ಮಾಡಿದ್ರೆ ಸಿಕ್ಕಾಪಟ್ಟೆ ಉತ್ತಮವಾದಂತ ಗೊಬ್ಬರ, ಮತ್ತೆ ಎಲ್ಲಾನೂ ಕಳಿಸ್ ಸಮನಾಗಿ ಗೊಬ್ಬರ ಆಗುತ್ತೆ. ಇದನ್ನು ಹೊಲದಲ್ಲಿನೂ ಉಪಯೋಗ ಮಾಡುದು, ಮನೆಗೆ ತಂದು ಗೊಬ್ಬರ ಮಾಡಕ್ಕೆ ಅಥವಾ ತಂದು ತಿಪ್ಪಿಗೆ ತುಂಬಕ್ಕೆ ತ್ರಾಸಾಗುತ್ತೆ ಅಂದ್ರೆ ಹೊಲದಲ್ಲಿನೂ ಮಾಡ್ಬೋದು. ಈಗ ಮಷಿನ್ಸ್ ಬಂದಿದಾವೆ, ಮಷಿನ್ಸ್ ಕಟ್ ಮಾಡಿ ಅದ್ರ ಮೇಲೆ ಸಿಂಪಡಣೆ ಮಾಡಿದ್ರೆ ಆಗ್ಬಿಡುತ್ತೆ. ಒಟ್ಟಿನಲ್ಲಿ ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಏನು ಕೃಷಿಯಲ್ಲಿ ಉತ್ಪತ್ತಿ ಆಗುತ್ತಲ್ಲ ಅದನ್ನ ಸುಡಬಾರದು, ಅದನ್ನ ವಾಪಸ್ ಮರುಬಳಕೆ ಮಾಡಬೇಕು. ಮರುಬಳಕೆ ಮಾಡ್ಲಿಕ್ಕೆ ತಂತ್ರಜ್ಞಾನ ಇದೆ. ತಂತ್ರಜ್ಞಾನ ಇರಲಿಲ್ಲ ಅಂದ್ರೆ ಈಗ ನಮಗ್ ಬೇಡ ಅಂತ ತಿಪ್ಪಿಗೆ ಹೋಗಿದ್ರು ಗೊಬ್ಬರ ಆಗತ್ತೆ. ಇದು ಬಹಳ ಮುಖ್ಯ. ನಮಗೆ ಏನ್ ಬೇಡ ಅಂತ ಅಂತವೆಲ್ಲ ಅದು ಗೊಬ್ಬರ ಆಗ್ಬೇಕು, ಗೊಬ್ಬರ ಆಗಿ ಭೂಮಿಗೆ ಹೋಗ್ಬೇಕು. ಭೂಮಿಗೆ ಹೋದ್ರೆ ಸಾವಯವ ಅಂಶ ಹೆಚ್ಚಿಗೆ ಆಕತಿ, ಮತ್ತೆ ಪೋಷಕಾಂಶಗಳು ಮುಂದಿನ ಪೀಳಿಗೆಗೆ ಬರ್ತಾವ. ಅಕಸ್ಮಾತ್ ಈಗ 1000 ವರ್ಷದಿಂದ ಯಾರ್ಯಾರು ಸತ್ತಿದ್ರು, ಯಾವ್ಯಾವ ಪ್ರಾಣಿ ಸತ್ತಿದ್ವು, ಯಾವ್ಯಾವ ಗಿಡ ಸತ್ತಿದ್ವು, ಇವಿಷ್ಟು ಕರಿಗೆ ಗೊಬ್ಬರ ಆಗದೆ ಇದ್ರೆ ನಮ್ಮ ಜೀವನ ಹೆಂಗಿರ್ತಿತ್ತು? ನಮಗೇನ್ ಬೇಡ ಅಂತ ಹೋಗಿತ್ತೇವೆ ಅದೆಲ್ಲ ಕರಿಗೆ ಗೊಬ್ಬರ ಆಗುತ್ತಲ್ಲ, ನಿಮಗೂ ಗೊತ್ತು, ನೋಡಿ ಕಂಡಾರೆ ಕಾಣಿಸ್ತಲ್ಲ ನಿಮ್ಗೆ. ಅಕಸ್ಮಾತ್ ಅದು ಕರಗದೆ ಇದ್ರೆ, ಗೊಬ್ಬರ ಆಗದೆ ಇದ್ರೆ ಏನಾಕಿತ್ತು ನಮ್ಮ ಜೀವನ? ನಾವು ಹಿಂಗೆ ಕುತ್ಕೊಳ್ಳೋಕೆ ಸಾಧ್ಯ ಇತ್ತಾ? ನಾವು ಬಹುಶಃ ಈ ರೋಡ್ಗಳು ಸಾಧ್ಯ ಇತ್ತಾ? ಎಷ್ಟು ಕಿಲೋಮೀಟರ್ ಹೆಣಗಳ ರಾಶಿ ಇತ್ತು ಯಾರಿಗೆ ಗೊತ್ತು? ಅಥವಾ ನಾವು ಹುಟ್ಟಿದ್ವೋ ಇಲ್ಲೋ, ನಾವು ಯಾಕೆ ಹುಟ್ಟಿದೀವಿ ಅಥವಾ ಯಾಕೆ ಇದು ಆಗಿದೆ ಅಂದ್ರೆ, ಅದೆಲ್ಲ ಕರಗಿ ಅದರಲ್ಲಿ ಇದ್ದಿದ್ದ ಪೋಷಕಾಂಶಗಳು ಮುಂದಿನ ಪೀಳಿಗೆಗೆ ಹರಿಬೇಕು. ಈ ತರ ಒಂದು ಸಹಜ ಕ್ರಿಯೆಯನ್ನ ನಾವು ಅಳವಡಿಸ್ಕೋಬೇಕು. ಇದರೊಳಗೆ ನಾವು ತುಂಡು ತುಂಡು ಮಾಡ್ತೇವೆ. ಉದಾಹರಣೆಗೆ ನಮಗೇನ್ ಬೇಡ ಅಂತವಿ ಬೆಂಕಿ ಹಚ್ಚಿ. ಕಬ್ಬಿನ ರೌದಿ ನಿಮ್ಗೆ ಗೊತ್ತಿದೆ, ಭಾಳ ಮಂದಿ ಏನ್ ತಿಳ್ಕೊಂತಾರೆ ಅದರಿಂದ ಸಮಸ್ಯೆ ಭಾಳ ಅಂತ ತಿಳ್ಕೊಂಡಿರ್ತಾರೆ. ಬಟ್ ನಮ್ಮ ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಏನನ್ಸುತ್ತೆ ಅಂತಂದ್ರೆ, ಕಬ್ಬಿನ ರೌದಿ ನೀವು ಹಂಗೆ ಬಿಟ್ಟರೆ ನಿಮಗೆ 8 ತಿಂಗಳ ಮೇಲೆ ಬೇಕದು ಕರಗಿ ಗೊಬ್ಬರ ಆಗಕ್ಕೆ, ಉತ್ತಮವಾಗಿ ಗೊಬ್ಬರ ಆಗಕ್ಕೆ ಭಾಳ. ಸಾಮಾನ್ಯವಾಗಿ ಎಲ್ಲರೂ ಏನಂತಾರೆ, ನಡರಕ್ಕೆ ಏನಾದರೂ ಬೇಸಾಯ ಮಾಡ್ಬೇಕಾತು, ಇನ್ನೊಂದು ಹಾಕ್ಬೇಕಾದ್ರೆ ಇದು ಅಡ್ಡ ಬರ್ತೈತ್ರಿ, ತ್ರಾಸ ರೀ, ಆಮೇಲೆ ಭಾಳ ತೊಂದರೆಗಳು ಹೇಳ್ತಾರೆ. ಹಂಗಾಗಿ ಸುಡ್ತಾರೆ. ಸುಟ್ಟರೆ ಏನಾಗುತ್ತೆ ಅಥವಾ ಹಂಗೆ ಬಿಟ್ಟರೆ ಏನಾಗುತ್ತೆ ಅನ್ನೋದು ನಾನು ಸ್ವಲ್ಪ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಾಮಾನ್ಯವಾಗಿ ಕಬ್ಬಿನ ರೌದಿ ಸುಡುವಾಗ ಅದರಲ್ಲಿರೋ ಉಷ್ಣಾಂಶ 600-700 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತೆ. ಈಗ ನೀರು ಕುದಿತಾ ಇರ್ತದಲ್ಲ, ಅದ್ರ 100 ಡಿಗ್ರಿ ಅಂತ ಇಟ್ಕೊರಿ, ಅದರ 6 ಪಟ್ಟು. ಅದು ಸುಡುವಾಗ ಮೇಲಿನ ಎಲ್ಲ ಕಬ್ಬಿನ ರೌದಿ ಸುಡತೈತಿ, ಮತ್ತೊಂದು 6 ಇಂಚ್ ಪದರಲ್ಲಿ ಇರೋಂತ ಎಲ್ಲ ಜೀವಿಗಳನ್ನು ಸುಡತೈತಿ. ನೀವು ನೋಡ್ರಿ ಅಂತ ಸುಟ್ಟು ಹೊಲಕ್ಕೆ ಹೋಗಿ ನೋಡ್ರಿ, ಅಕಸ್ಮಾತ್ ಪರೀಕ್ಷೆ ಮಾಡಿ ನೋಡ್ರಿ, ಇಟ್ಟಂಗಿ ಪದರ ಆದಂಗೆ ಆಗಿರುತ್ತೆ. ನೀವು ನೋಡಿರ್ಬೇಕಿಲ್ರಿ, ಇಟ್ಟಂಗಿ ಆದಂಗೆ ಆಗಿರ್ತೈತಿ. ನಾವು ಇಟ್ಟಂಗಿ ಯಾಕೆ ಹಂಗೆ ಮಾಡ್ತೇವೆ ಅಂದ್ರೆ ಅದು ನೀರು ಹಿಡ್ಕೋಬಾರ್ದು, ಮನೆ ಗಟ್ಟಿ ಆಗ್ಬೇಕನ್ನಕ್ಕೆ ಮಾಡ್ತೇವೆ, ನಿಮ್ಗೆ ಗೊತ್ತಿರಲಿ. ಹಂಗೆ ಅಕಸ್ಮಾತ್ ಇದರೊಳಗೆ ಸತ್ತಂತ ಎಲ್ಲಾ ಜೀವಿಗಳನ್ನ ಪುನರ್ ಸೃಷ್ಟಿ ಮಾಡ್ಬೇಕಾಗ್ತದೆ ಅಥವಾ ಪುನರ್ ಅಭಿವೃದ್ಧಿ ಮಾಡ್ಬೇಕಾದ್ರೆ ಗೊಬ್ಬರ, ನೀರು, ಎಲ್ಲಾ ಸಲಕರಣೆಗಳನ್ನು ಹಾಕಿ 7-8 ತಿಂಗಳ ಬೇಕಾಗುತ್ತೆ. ನಮ್ಗೆ ಸುಡಾಕಿ 7 ತಾಸು ಸಾಕಾಗುತ್ತಿಲ್ಲ. ಸೊ ಅದನ್ನ ಇಂಥವೆಲ್ಲ ನಿಲ್ಲಿಸ್ಬೇಕು. ಮೊದ್ಲು ಒಂದು ಕಾಲ ಇತ್ತು, ಎಲ್ಲಿ ಕೃಷಿ ತ್ಯಾಜ್ಯಗಳನ್ನ ಕೆಲವೊಂದು ಕಟ್ಟಿಗೆಗಳನ್ನ ಮನೆಯಾಗ ನೀರು ಕಾಸಕ್ಕೋ ರೊಟ್ಟಿ ಬಡಿಯಕ್ಕೋ ಉಪಯೋಗ ಮಾಡ್ತೀರಿ. ಈಗ ಗ್ಯಾಸ್ ಬಂದ್ಬಿಟ್ಟಾವು, ಅದಕ್ಕೆ ಅದ್ರ ಬಗ್ಗೆ ಸುಡಾಕನೇ ದೊಡ್ಡ ವಿಚಾರ. ಸೊ ಇದನ್ನೊಂದು ಸ್ವಲ್ಪ ಬಂದ್ ಮಾಡ್ಬೇಕು. ಈ ತರ ಹಿಂಡಿಗಳಿದ್ದಾವೆ, ಹಿಂಡಿಗಳನ್ನು ಅಂದ ತಕ್ಷಣ ವಿಶೇಷವಾಗಿ ನಾವು ಈ ತಿನ್ನೋ ಹಿಂಡಿಗಳಾಗಬಾರ್ದು, ದನಕ್ಕೆ ಅವೇ ಭಯಂಕರ ದುಬಾರಿ ಇದ್ದಾವೆ, ಅವನ್ನಲ್ಲಂತೂ ಉಪಯೋಗ ಮಾಡಬೇಡ್ರಿ. ನಾವು ಏನು ತಿನ್ನಂಗಿಲ್ಲ, ಉದಾಹರಣೆಗೆ ಹೊಂಗೆ ಹಿಂಡಿ ಸಿಗುತ್ತೆ, ಬೇವಿನ ಹಿಂಡಿ. ಬೇವಿನ ಹಿಂಡಿನೂ ಭಾಳ ಉತ್ಕೃಷ್ಟವಾದಂಥ ಕೀಟನಾಶಕ ಗುಣಗಳಿರೋದ್ರಿಂದ ಇವುಗಳ ಬಳಕೆಯಿಂದ ನಾವು ಸಾಕಷ್ಟು ಪೋಷಕಾಂಶಗಳನ್ನು ಒದಗಿಸ್ಬೇಕು. ಒಟ್ಟಲ್ಲಿ ಏನು ಹೇಳಬೇಕಪ್ಪ ಅಂತಂದರೆ, ನಾವು ರಾಸಾಯನಿಕ ಮೂಲಗಳಿಂದ ಎಷ್ಟು ಪೋಷಕಾಂಶಗಳನ್ನು ಒಂದು ಬೆಳೆಗೆ ಒದಗಿಸಕ್ ಸಾಧ್ಯತೆ ಐತಲ್ಲ ಅಥವಾ ಒದಗಿಸ್ತೇವೋ, ಅಷ್ಟು ಪೋಷಕಾಂಶಗಳನ್ನು ವಿವಿಧ ಸಾವಯವ ಮೂಲಗಳಿಂದ ಒದಗಿಸ್ಬೋದು. ಇದು ನಮ್ಗೆ ಗೊತ್ತಿರ್ಬೇಕು. ಅಂದರೆ ಇಲ್ಲಪ್ಪ ಅನ್ನೋ ಕಾರಣ, ಪರಿಕರಗಳನ್ನು ನಾವು ಉತ್ಪತ್ತಿ ಮಾಡಿದರೆ ತುಂಬ ಸದ್ಭರಿತವಾದ ಗೊಬ್ಬರಗಳನ್ನು ಮಾಡ್ಬೋದು. ಅದಕ್ಕೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚಿಗೆ ಮಾಡಲಿಕ್ಕೆ ವಿಧಾನಗಳಿದೆ. ವಿಶೇಷವಾಗಿ ನೈಸರ್ಗಿಕ ಕೃಷಿಯಲ್ಲಿ ಕೆಲವೊಂದು ಕಡ್ಡಾಯವಾಗಿ ಮಾಡೋದು, ಕೆಲವೊಂದು ನಿರ್ಬಂಧ ಇದೆ. ಆದರೆ ಸಾವಯವ ಕೃಷಿಯಲ್ಲಿ ಅನೇಕ ಪರಿಕರಗಳನ್ನು ತರಲಿಕ್ಕೆ ಹೊರಗಲಿಂದ ತಂದು ಹಾಕ್ಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಇವೆಲ್ಲ ಪರಿಕರಗಳು ಪ್ರಮಾಣೀಕರವಾಗಿರ್ಬೇಕು. ಅಂದರೆ ಇವು ಸಾವಯವ ಕೃಷಿಗೆ ಉತ್ತೇಜನ ಕೊಡೋವಂಥ ಪ್ರಮಾಣೀಕರಣ ಆಗಿರ್ಬೇಕು. ಒಂದೇ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ, ಯಾಕೆ ನಾವು ಪರಿಕರಗಳನ್ನು ಉತ್ಪಾದನೆ ಮಾಡಿದರೆ ಅಥವಾ ಅದ್ರದ್ದಿದಂತ. ಈಗ ನಾವು ಎರೆಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡಿದರೆ, ನಾವು ಸ್ವಂತ ತಯಾರು ಮಾಡಿದರೆ, ಎರೆಗೊಬ್ಬರ ನಮಗೆ 2 ರೂಪಾಯಿ 30 ಪೈಸೆಯಿಂದ 2 ರೂಪಾಯಿ 70 ಪೈಸೆ ಖರ್ಚು ಬರುತ್ತೆ. ಕೊಂಡುಕೊಂಡ್ರೆ ನಿಮ್ಗೆ ಗೊತ್ತಿರಬೇಕು 8 ರೂಪಾಯಿ ನಮ್ಮ ಯೂನಿವರ್ಸಿಟಿ ಅವರು ರೇಟ್ ಇದೆ, ಬಟ್ ಹೊರಗಡೆ 12-15. ಸಣ್ಣ ಸಣ್ಣ ಪ್ಯಾಕೆಟ್ನಾಗ ಮಾರೋರು 24-25 ರೂಪಾಯಿ ಕೆಜಿ ಮಾರ್ತಾರೆ. ಸೊ ಇದನ್ನು ನಾವು ಎಕರೆ ಗಂಟಲೆ ಹೊಲಕ್ಕೆ ತಂದು ಹಾಕಕ್ಕೆ ಎಷ್ಟು ಖರ್ಚು ಬರ್ತೈತೆ? ಅಕಸ್ಮಾತ್ ನಾವೇ ಉತ್ಪಾದನೆ ಮಾಡಿದಂಥ ಎರೆಗೊಬ್ಬರಕ್ಕೆ ಇಲ್ಲಿ ಅಷ್ಟು ಪ್ರಚಲಿತ ಇಲ್ಲ. ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ರಾಕ್ ಫಾಸ್ಫೇಟ್ ಅಂತ ಒಂದು ಸಿಗುತ್ತೆ. ರಾಕ್ ಫಾಸ್ಫೇಟ್ ಅಂತಂದರೆ ಶಿಲಾರಂಜಕ ಅಂತ ಹೇಳ್ತಾರೆ. ಇದು ಈ ಮೈನಿಂಗ್ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡಿ DAP ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಉತ್ಪಾದನೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಸಾಮಾನ್ಯವಾಗಿ. ಅದನ್ನು ಹೇಳಬೇಕು ನಾನು ನಿಮ್ಗೆ, ಅದು ಪರಿಣಾಮ ಯಾಕೆ ಅಂತ ಹೇಳಬೇಕಾಗುತ್ತೆ. ಇದನ್ನು ನಾವು ಸಾವಯವ ಔಷಧ ಜೊತೆ ಅಥವಾ ಸಾವಯವ ಗೊಬ್ಬರ ಜೊತೆ ಬೆರೆಸಿದಾಗ ನಮಗೆ ಒಂದು 10-15 ದಿವಸ ಉಪಚಾರ ಮಾಡಿ ಹಸಿ ಮಾಡಿ ಇಟ್ಟರೆ ಸಾವಯವ ಗೊಬ್ಬರದಲ್ಲಿ ನೀರಿನಲ್ಲಿ ಕರಗುವ ರಂಜಕದ ಅಂಶ 6% ಹೆಚ್ಚಿಗೆ ಆಗುತ್ತೆ. ಮತ್ತು ಇದನ್ನು ಮಾಡೋದ್ರಿಂದ ಇಷ್ಟೊಂದು ಉತ್ಕೃಷ್ಟವಾದಂಥ ರಂಜಕ ಒದಗಿಸುವ ಸಾವಯವ ಗೊಬ್ಬರ ಇನ್ನೊಂದಿಲ್ಲ. ಇದನ್ನು ನಾವು ಮಾಡ್ಕೋಬೇಕು. ಬೇರೆದವ ಮಾಡಿ ನಿಮ್ಗೆ ಸಪ್ಲೈ ಮಾಡಂದ್ರೆ, ಈಗ ನಾನು ಹೇಳಿದ್ನಲ್ಲ 2 ರೂಪಾಯಿ 70 ಪೈಸೆ ಭಾಳ ಅಂದರೆ ನಿಮ್ಗೆ 5-6 ರೂಪಾಯಿ ಆಗೋದನ್ನು 50-60 ರೂಪಾಯಿ ಕೊಡಬೇಕಾಗತ್ತೆ. ಹಾಗಾಗಿ ಕೃಷಿ ಲಾಭದಾಯಕ ಆಗಲ್ಲ. ಪರಿಕರಗಳನ್ನು ನಾವೇ ಉತ್ಪಾದನೆ ಮಾಡಿ ನಾವೇ ಬಳಕೆ ಮಾಡ್ತೀವಿ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ನಿಮ್ಗೆ, ಅಂದರೆ ನಿಮ್ಗೆ ಮನದಟ್ಟಣೆ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತಿದೆ ಈಗ ಕಡ್ಲಿಗೆ ಸಿಡಿ ಭಾಳ ಆಯ್ತೈತಿ, ಗೊತ್ತೈತಲ್ಲ ನಿಮ್ಗೆ. ನಾನು ಒಂದು ಹಂಗೆ ಸಲಹೆ ಹೇಳ್ತೀನಿ ಅಷ್ಟೇ ನಿಮ್ಗೆ. ನಮ್ಮಲ್ಲಿ ಎರೆಗೊಬ್ಬರ ಸಿಗ್ತೈತಲ್ಲ, ನಿಮ್ಗೆ ಗೊತ್ತೈತಿ ಎರೆಗೊಬ್ಬರದ ರೀತಿ. 1 ಟನ್ ಎರೆಗೊಬ್ಬರಕ್ಕೆ 2 ಕೆಜಿ ಟ್ರೈಕೋಡರ್ಮಾ ಅಂತ ಸಿಗ್ತೈತಿ, ನಿಮ್ಗೆ ಗೊತ್ತೈತೆ. ಉತ್ಕೃಷ್ಟವಾದಂಥ ಟ್ರೈಕೋಡರ್ಮಾ ಬೆರೆಸಿ 1-8 ಕೆಜಿಯಷ್ಟು ತೌಡು, ಗೋಧಿ ತೌಡು ಆದರೆ ಭಾಳ ಬೆಸ್ಟು, ಹೊಸ ತೌಡು ಇರಬೇಕು. 4 ವರ್ಷದ ಇತ್ತುಗೋ ಅದನ್ನ ಹಾಕು ಅಂತದ್ದು ಮಾಡಬಾರ್ದು, ಹೊಸ ತೌಡು ಇದ್ರೆ ಚಲೋ. 70-80 ಕೆಜಿ ಬೇವಿನ ಹಿಂಡಿ ಸೇರಿಸಿ ಹಸಿ ಮಾಡಿ ಇಟ್ಟರೆ ಟ್ರೈಕೋಡರ್ಮಾ ಸಹಜವಾಗಿ ಅದರೊಳಗೆ ಅಭಿವೃದ್ಧಿ ಆಗತ್ತೆ. 2 ಕೆಜಿ ಇದ್ದಿದ್ದು 1 ಟನ್ ಅಥವಾ 2 ಟನ್ ಮಾಡ್ಕೋಬೋದು. ಬಿತ್ತೋ ಸಾಲಲ್ಲಿ ಹಾಕಿ ಬಿತ್ತಿದ್ರೆ ಶೇಕಡಾ 80% ನಿಮ್ಗೆ ಸಿಡಿ ಹಾಯದ ಹೇಳ್ತಿದ್ರಲ್ಲ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ನಾನಾಗಲೇ ಹೇಳಿದ್ನಲ್ಲ, ನಿಮ್ಗೆ ಸಾವಯವ ಕೃಷಿಯಲ್ಲಿ ನಾವು ಪರಿಕರಗಳನ್ನು ಉತ್ಪಾದನೆ ಮಾಡಿ ಬಳಕೆ ಮಾಡಿದರೆ ಕೃಷಿ ಸಹಜವಾಗಿ ನಾವು ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ಎರಡನೇದ್ದು ಭಾಳ ಮುಖ್ಯ ಅಂತಂದರೆ ಪರಿಸರ ಸ್ನೇಹಿ. ಮೂರನೇದ್ದು ಉತ್ಕೃಷ್ಟ ಬೆಳೆ, ವಿಶೇಷವಾಗಿ ಉತ್ಕೃಷ್ಟ ಆಹಾರ ನಾವು ಉತ್ಪಾದನೆ ಮಾಡೋದು. ಇದನ್ನೆಲ್ಲ ಮಾಡಿದ ಮೇಲೆ ನಮಗೆ ಬೆಳೆದು ಉಳಿದಿದ್ದನ್ನು ಮಾರುಕಟ್ಟೆ ಮಾಡೋದು ಒಂದೊಂದು ದೊಡ್ಡ ಸಮಸ್ಯೆ ಅಲ್ಲ. ಈಗ ಎಲ್ಲರೂ ಅದನ್ನ ಹೇಳ್ತಾರೆ ಇದು ಮಾಡೋದಿದ ಅಂತ. ಹೀಗಾಗಿ ನಮ್ಮ ದೇಶದಲ್ಲಿ ಎರಡು ಥರ ಪ್ರಮಾಣೀಕರಣ ಇದ್ದಾವೆ. ಒಂದು PGS ಸಿಸ್ಟಮ್ ಅಂತ, ಪಾರ್ಟಿಸಿಪೇಟರಿ ಗ್ರೂಪ್ ಸರ್ಟಿಫಿಕೇಶನ್ ಅಂತ ಹೇಳ್ತಾರೆ. ಅದರೊಳಗೆ ಏನಂದ್ರೆ 8-10 ರೈತರು ಕನಿಷ್ಠ ಒಂದು ಪ್ರದೇಶದಲ್ಲಿ ಇದ್ದವರು ಸಾವಯವ ಬೆಳೆದಿದ್ದೇವೆ ಅಂತ ತಾವೇ ಪ್ರಮಾಣೀಕರಣ ಮಾಡಿ ಈ ತರ ಬೆಳೆದಂತ ಪದಾರ್ಥಗಳನ್ನು ನಮ್ಮ ದೇಶದಲ್ಲಿ ಸಾವಯವ ಪದ್ಧತಿಯಲ್ಲಿ ಮಾರಾಟನೂ ಮಾಡಬಹುದು, ಉಪಯೋಗನೂ ಮಾಡಬಹುದು. ವಿಶೇಷವಾಗಿ ಹೊರಗಡೆ ದೇಶಕ್ಕೆ ಕಳಿಸ್ಬೇಕು ಅಥವಾ ನಾವು ರಫ್ತು ಮಾಡಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು ಉತ್ಕೃಷ್ಟವಾದಂತ ಅಥವಾ ಥರ್ಡ್ ಪಾರ್ಟಿ ಸರ್ಟಿಫಿಕೇಶನ್ ಅಂತ ಹೇಳ್ತಾರೆ, ಸ್ಕೋಪ್ ಸರ್ಟಿಫಿಕೇಶನ್ ಅಂತ ಬಹಳ ವರ್ಷ ಪ್ರಚಲಿತ ಇತ್ತು. ಇದನ್ನ ಮಾಡಿಸ್ಬೇಕಾಗತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಇದಕ್ಕೆ, ಆದ್ರೆ ನಾನಾಗ್ಲೇ ಹೇಳಿದ್ನಲ್ಲ ಇದನ್ನ ಮಾಡಿಸಿದ್ರು ಯಾವ ದೇಶ ಇದನ್ನ ಆಮದು ಮಾಡ್ಕೊಳತ್ತಲ್ಲ ಅದು ಮತ್ತೊಂದು ಸೆಟ್ ಆಫ್ ಸರ್ಟಿಫಿಕೇಶನ್ ಮಾಡಿಸುತ್ತೆ. ಆದ್ರೆ ಸರ್ಟಿಫಿಕೇಶನ್ ಮಾಡಿಸಿದ್ರೆ ಖರ್ಚು ಕಡಿಮೆ ಆದ್ರೂ ಜಗತ್ತಿನಾದ್ಯಂತ ಎಲ್ಲಾದ್ರೂ ಮಾರಾಟ ಮಾಡಬಹುದು, ಜಗತ್ತೇ ಮಾರುಕಟ್ಟೆ ಆಗತ್ತೆ. ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಸ್ವಲ್ಪ ಖರ್ಚು ಅನಿಸುತ್ತೆ. ಇದು ಬೆಳೀತಾ ಬೆಳೀತಾ ಇದನ್ನ ಮಾಡಿಸಿದ್ರೆ ಈಗ ಯಾವ ಮಟ್ಟಕ್ಕೆ ಈ ಮಾರ್ಕೆಟ್ ಬೆಳೆದಿದೆಯಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಒಂದ್ಸರಿ ಸರ್ಟಿಫಿಕೇಟ್ ಮಾಡಿಸ್ತವ್ರ ಹೆಸರು, ಅವ್ರದ್ದು ಕ್ಷೇತ್ರ ಎಲ್ಲ ಜಗತ್ತಿಗೆ ಗೊತ್ತಿರುತ್ತೆ. ಸೊ ಅವ್ರು ಯಾರು ಈಗ ಅವ್ರ ಯಜಮಾನ್ ಹೇಳಿದ್ರೆ ಎಳ್ಳು ಬೇಕಾಗಿತ್ತು ಅಂತ, ಯಾರು ಎಳ್ಳು ಬೇಕಾಗಿತ್ತು ಅಂತ ಹುಡುಕಿದ್ರೆ ಯಾರು ಬೆಳೀತಾರ ಎಷ್ಟು ಬೆಳೀತಾರ ಅಂತ ಗೊತ್ತಿರುತ್ತೆ. ಅಂದ್ರೆ ಅದರೊಳಗೆ ಒಂದ್ ಎಕರೆಗೆ ಎಷ್ಟು ಇಳುವರಿ ಬರ್ತೈತೆ ಅಂತಾನು ಹೇಳ್ತಾರೆ. ಈಗ 300 KG ಬರ್ತೈತೆ ಅಂತ ಇಟ್ಕೊರ್ರಿ, ನೀವು 800 KG ಮಾರಕ್ ಬರಂಗಿಲ್ಲ. ಸೊ ಅಷ್ಟೇ ನಿರ್ದಿಷ್ಟ ಇರ್ತೈತಿ. ಅದಕ್ಕೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇದು ತಗೊಂತಾರೆ. ಈಗ ಸದ್ಯ ಇರೋ ಪರಿಸ್ಥಿತಿ ಈ ತರ ಇದೆ. ನಮ್ಮ ದೇಶದಲ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಸಾವಯವ ಉತ್ಪನ್ನಗಳ ಮಾರುಕಟ್ಟೆ ತುಂಬಾ ತುಂಬಾ ಅಭಿವೃದ್ಧಿ ಆಗಿದೆ. ಮಾದರಿ ಕ್ಷೇತ್ರದಾಗ ಹೋದಾಗ ನಿಮ್ಗೆಲ್ಲ ವಿಚಾರಗಳು ಸಿಗ್ತಾವೋ, ಆದ್ರೆ ನಮ್ಮ ಕ್ಷೇತ್ರಕ್ಕೆ ಏನ್ ಸೂಕ್ತ ಅನ್ನೋದನ್ನ ಮೊದಲು ನಿರ್ಧಾರ ಮಾಡ್ರಿ. ನಮ್ಮ ಕ್ಷೇತ್ರದಲ್ಲಿ ಯಾವುದು ಉಪಯುಕ್ತ, ಯಾವುದು ಹೆಚ್ಚಿನ ಲಾಭದಾಯಕ ಅಂತ ಗೊತ್ತಾಗಿದ್ಮೇಲೆ ಅದನ್ನ ಅಳವಡಿಕೆ ಮಾಡ್ರಿ, ಅದನ್ನ ಉಪಯೋಗ ಮಾಡಿ ಹೆಚ್ಚಿನ ಲಾಭ ಪಡೆಯಕ ಪ್ರಯತ್ನ ಮಾಡ್ರಿ. ಅವಶ್ಯ ಇದ್ರೆ ಇನ್ನೊಂದು ಅಂಗಗಳನ್ನ ಅಳವಡಿಸ್ರಿ, ಅವಶ್ಯ ಇದ್ರೆ ಮಾತ್ರ ಮುಂದಿನ ಅಂಗಗಳನ್ನ ಹಾಕ್ರಿ. ಬಟ್ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಸ್ವಂತ ಉತ್ಪಾದನೆ ಮಾಡಿ ಬಳಸಿ, ಉತ್ಕೃಷ್ಟ ಗುಣಮಟ್ಟ ಕಾಯ್ಕೋರಿ. ಯಾಕಂದ್ರೆ ಉತ್ಕೃಷ್ಟ ಗುಣಮಟ್ಟ, ಉತ್ಕೃಷ್ಟ ಬೆಳೆ. ನಿಮ್ಗೆ ನೆನಪಿರಲಿ, ಭೂಮಿಯಲ್ಲಿರೋ ಸಾವಯವ ಅಂಶನ ಒಂದು 8-10 ವರ್ಷಕ್ಕೆ ನಾವು ಕರಗಿಸಿದ್ವಿ. ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ ಸ್ವತಂತ್ರ ಪೂರ್ವದಲ್ಲಿ ಇಷ್ಟಿತ್ತು, ಈಗ 300 ಗ್ರಾಮ್ಕ್ಕಿಂತ ಕಡಿಮೆ ಅದಾವೆ. ಈಗ ಹಿಂಗೆ ಕರಗಿಸ್ಕೊಂತ ಹೊಂಟವಿ. ನಮ್ಮ ವೈಜ್ಞಾನಿಕ ವಿಶ್ಲೇಷಣೆ ಹೇಳುತ್ತೆ 1% ಹೆಚ್ಚಿಗೆ ಮಾಡಕ್ಕ ನಾವು ಪ್ರತಿ ವರ್ಷ ಸಾವಯವ ಅಂಶ ಹಾಕಿ ಎಲ್ಲ ಪ್ರಯತ್ನ ಮಾಡಿದ್ರು ನಾವು 17 ವರ್ಷ ಆದ್ರೂ 1% ಹೆಚ್ಚಿಗೆ ಮಾಡೋಕ್ಕಾಗಿಲ್ಲ. 1% ಹೆಚ್ಚಿಗೆ ಮಾಡೋಕ್ಕಾಗಿಲ್ಲ. ನಮ್ದು 0.38 ಇದ್ದಿದ್ದು 0.54 ಏನ ಆಗಿದೆ. ಸೊ 0.2% ಹೆಚ್ಚಿಗೆ ಆಗಿರುತ್ತೆ. 17 ವರ್ಷ, 14-15 ವರ್ಷದ ಮೇಲೆ ಆಗಿದೆ. ಸೊ ಹಾಳು ಮಾಡೋದು ಸ್ವಲ್ಪ ಬೇಗ ಆಗ್ಬೋದು, ಬಟ್ ಉದ್ಧಾರ ಮಾಡೋದು. ಅದಕ್ಕೆ ಮೂಲ ಮಂತ್ರ ಏನಂದ್ರೆ ಸಾವಯವ ಕೃಷಿ ಅಂದ್ರೆ ನಿಧಾನ, ಸಾವಕಾಶ. ಈಗ ಹೋಗಿ ಮರನೇ ದಿವಸ ಬೇಕಂದ್ರೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಅರ್ತುಕೊಂಡು ಮತ್ತೆ ನೀವು ಇವತ್ ಬಿಟ್ಟೆ ನಾಳೆ ಸಾವಯವ ಇದು ಮಾಡಿದೆ ಅಂತ ಮಾಡ್ಬೇಡಿ. ಸಣ್ಣ ಕ್ಷೇತ್ರದಲ್ಲಿ ನಿಮಗೆ ಎಲ್ಲಾ ಅಂಗಗಳನ್ನ ಅರ್ಥ ಮಾಡ್ಕೊಳ್ಳೋ ಅನುಭವ ಬರೋವರೆಗೂ ಸಣ್ಣ ಪ್ರದೇಶದಲ್ಲಿ ನಿರಂತರವಾಗಿ ಮಾಡಿ, ನಂತರ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಭೂಮಿ ಅದಕ್ಕೆ ಸ್ಪಂದನೆ ಮಾಡುತ್ತೆ, ಯಾವ್ದು ಹೆಚ್ಚು ಉತ್ತೇಜನ ಆಗುತ್ತೆ ಅಂತ. ಅದನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ರಿ. ಫೋನ್ ನಂಬರ್ ನನ್ನ ಹೆಸರು ಸಿ ಆರ್ ಪಾಟೀಲ್ ಅಂತ, 9448033 73. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಾವಯವ ಕೃಷಿ ಮತ್ತು ಜೈವಿಕ ಪರಿಕರಗಳ ಉತ್ಪಾದನೆ ಈ ವಿಷಯ ಕುರಿತು ಡಾಕ್ಟರ್ ಸಿ ಆರ್ ಪಾಟೀಲ್ ಮುಖ್ಯಸ್ಥರು, ಸೂಕ್ಷ್ಮಾಣುಜೀವಿಗಳ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ.

ಬಾರೆ ತವರೂರ ಮುತ್ತೈದೆ ಎಲೆ ಹೆಂಗೆ ತಾರು ಬಾರೆ ತವರೂರ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು